ಉತ್ತಮವಾಗಿ ಭದ್ರಾವತಿ ಆಕಾಶವಾಣಿ ಎಫ್ಎಂ ಕೇಂದ್ರಕ್ಕೆ ತಮಗೆ ಸ್ವಾಗತ ಕೋರ್ತಾ ನಮಸ್ಕಾರ ಗಂಗಾಧರ ನಾಯಕ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ, ನಿಮ್ಮ ಪರಿಚಯದೊಂದಿಗೆ ಕೃಷಿ ಬದುಕು ಯಾವ ರೀತಿಯಿಂದ ಆರಂಭ ಮಾಡಿದ್ರಿ, ಹೇಗೆ ಅಂತ? ನನ್ನ ಹೆಸರು ಗಂಗಾಧರ ನಾಯಕ್ ಅಂತೇಳಿ ಸರ್. ಕಡೂರು ತಾಲೂಕು ಪಂಚನಹಳ್ಳಿ ಹೋಬಳಿ. ನಾನು ಮೂಲತಃ ರೈತ ಕುಟುಂಬದಿಂದ ಬಂದನು, ಅಂದ್ರೆ ಚಿಕ್ಕ ಹಿಡುವಳಿ, 1 ಎಕರೆ ಜಮೀನಲ್ಲಿ ನಾನು ಒಂದು ಪ್ರಾತ್ಯಕ್ಷಿಕೆ ಮುಖಾಂತರ ಸಾಕಷ್ಟು ಪ್ರಗತಿಪರ ರೈತರುಗಳನ್ನ ಭೇಟಿ ಮಾಡಿ ನನ್ನ ಜಮೀನಲ್ಲೂ ಈಗೇನಾದ್ರೂ ಮಾಡಕ್ಕಾಗುತ್ತಾ ಒಂದು ಇಂಪ್ಲಿಮೆಂಟೇಷನ್ ಅಂತ ಹೇಳಿ ನೋಡಿ, ಏನೂ ಬೆಳಿಲಿಕ್ಕಾಗದಂತಹ ಬಂಜರು ಭೂಮಿ ಸರ್ ನಮ್ದು, ಆಕ್ಚುಲಿ ಸೌಳು ಜಾಗ. ಅಂತ ಸೌಳು ಜಾಗದಲ್ಲಿ ನಾನು ಏನಾದ್ರೂ ಒಂದು ಪ್ರಯೋಗ ಮಾಡಬೇಕು, ಮಣ್ಣನ್ನ ಇಂಪ್ರೂವ್ ಮಾಡೋದ್ರ ಮುಖಾಂತರ. ಅದ್ರ ಮಧ್ಯೆ ಈ ವಿಕಸನ ಸಂಸ್ಥೆಯವರು ನನಗೆ ಅಲ್ಲಿ ಬಂದಾಗ ಹೆಚ್ಚಿನ ಮಾಹಿತಿ ಮತ್ತು ತರಬೇತಿ ಕೊಟ್ಟರು. ಆ ದಿಸೆಯಿಂದಾಗಿ ನಾನು ಇವತ್ತು ನನ್ನ 1 ಎಕರೆ ಜಮೀನಲ್ಲಿ ನಾನಾ ರೀತಿಯ ಬೆಳೆಗಳನ್ನು, ವೈವಿಧ್ಯಮಯವಾದ ಬೆಳೆಗಳನ್ನು ಬೆಳೆದು ಇವತ್ತು ಯಾರಾದರೂ ರೈತಾಪಿ ವರ್ಗದವರು ಬಂದ್ರೆ ತುಂಬಾ ಚೆನ್ನಾಗಿದೆ ಅನ್ನ ಹೇಳುವಷ್ಟು ಮಟ್ಟಕ್ಕೆ ನಾನು ಒಂದು ಕೃಷಿಯಲ್ಲಿ ತೊಡಗಿದ್ದೀನಿ ಸರ್. ಇದು ನೀವು ಖರೀದಿಸಿದ್ದ ಅಥವಾ ಪಿತ್ರಾರ್ಜಿತ ಜಮೀನ? ಇದು ತಂದೆಯಿಂದ ಬಂದಂತ ಜಮೀನು ಸರ್. ಅಂದ್ರೆ ಈಗಲೂ ಕೂಡ ಆ ಕಡೆ ತುಂಬಾ ಹಿಂದುಳಿದಂತ ಪ್ರದೇಶ, ಡ್ರಾಟ್ ಏರಿಯಾ ಇದೆ, ಮಳೆ ಅನಿಶ್ಚಿತ, ಒಣ ಭೂಮಿ ಇದೆ, ಜೌಗು ಭೂಮಿ. ಆಕ್ಚುಲಿ ಅಲ್ಲಿ ಹುರುಳಿ ಕಾಳು ಕೂಡ ಸರಿಯಾದ ರೀತಿ ಬೆಳೀತಿರಲಿಲ್ಲ. ಅಂತ ಜಾಗದಲ್ಲಿ ನಾನು ಒಂದು ಒಂದು ವಿಶೇಷವಾದ ಕಾಳಜಿ ವಹಿಸಿ ಭೂಮಿನ ಇವತ್ತು ಅಭಿವೃದ್ಧಿ ಮಾಡಿ ಕೃಷಿಯಲ್ಲಿ ತೊಡಗಿದ್ದೀನಿ ಸರ್. ಅಡಿಕೆ ಮತ್ತು ತೆಂಗು, ಮಾವು ಮತ್ತು ಇತರೆ ಮನೆಗೆ ಬಳಕೆಗೆ ಬೇಕಾದಂತ ಎಲ್ಲ ಹಣ್ಣಿನ ಗಿಡಗಳನ್ನು ಕೂಡ ಬೆಳೆದಿದ್ದೀನಿ ಸರ್. ಎಷ್ಟು ವರ್ಷದಿಂದ ಈಗ ನೀವು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೀರಿ? ನಾನು 15 ವರ್ಷದಿಂದ ಕೃಷಿಯಲ್ಲಿ ತೊಡಗಿದ್ದೀನಿ ಸರ್. ಜೊತೆಗೆ ಇದು 1 ಎಕರೆಯಲ್ಲಿ ಜೀವನ ಮಾಡಬಹುದಂತ ಹೇಳ್ತೀರಾ? ಖಂಡಿತವಾಗ್ಲೂ ಮಾಡಬಹುದು ಸರ್. ಎಷ್ಟು ಒಂದು ಒಂದು ಕುಟುಂಬ ಜೀವನ ಮಾಡಬಹುದು ಅಂತ ಹೇಳ್ತೀರಾ? ಅಂದ್ರೆ ಗಂಡ ಹೆಂಡತಿ ಇಬ್ರು ಮಕ್ಕಳು ಜೀವನ ಮಾಡಬಹುದು ಅಂತ ಹೇಳ್ತೀರಾ? 1 ಎಕರೆಯಲ್ಲಿ ಮಾಡಬಹುದು ಸರ್, ಖಂಡಿತವಾಗ್ಲೂ. ನಾನು ಇಬ್ರು ಹೆಣ್ಮಕ್ಳನ್ನ ವಿದ್ಯಾಭ್ಯಾಸ ಮಾಡಿಸ್ಕೊಂಡು ಅದೇ ಜಮೀನಲ್ಲಿ ಬೇರೆ ಬೇರೆ ರೀತಿ ಒಂದು ಚಿಕ್ಕದಾಗಿ ಒಂದು ಕೃಷಿ ಹೊಂಡ ಮಾಡಿದ್ದೀನಿ, ಅದರಲ್ಲೂ ಸಹ ಮೀನು ಕೃಷಿನ ಮಾಡ್ತಾ ಇದ್ದೀನಿ, ಮತ್ತೆ 2 ಹಸುಗಳನ್ನ ಕಟ್ಕೊಂಡಿದ್ದೀನಿ. ಹಸುಗಳನ್ನ ಕಟ್ಟಿ ಡೈರಿಗೆ ಹಾಲಾಕ್ತೀನಿ. ಮತ್ತೆ ಹಸುಗಳು ಜವಾರಿನ ಇಲ್ಲ ಈ ಜರ್ಸಿನ? 1 ನಾಟಿ ಇದೆ ಸರ್, 1 ಜವಾರಿ ಹಸು ಇದೆ. ಆಮೇಲೆ ಕುರಿ ಕೋಳಿ 2, ನಾನು ಪ್ರತಿ ಸಲ 6 ತಿಂಗಳಿಗೆ 2 ಕುರಿಮರಿ ತಂದು ಜೊತೆಲಿ ಸಾಕೊಳ್ತೀನಿ ಸರ್. ಮತ್ತೆ ನಾಟಿ ಕೋಳಿಗಳು ಇದೆ. ಹಿತ್ತಲಲ್ಲಿ ಬಿಟ್ಟಿರ್ತಾರಲ್ಲ, ಬಿಟ್ ಬಿಟ್ಟು ಸಾಕೋದ ಅಥವಾ ಇಲ್ಲ ಕೂಡಾಕ್ ಸಾಕ್ತೀರ ಸರ್? ನಾಟಿ ಕೋಳಿ. ನಾಟಿ ಕೋಳಿ ಅಂದ್ರೆ ಹಂಗೆ ಬಿಟ್ಟಿರ್ತೀರಾ ಹಿತ್ತಲಲ್ಲಿ? ಹೌದು. ಮೇಯ್ಕೊಂಡು ಬಂದು ಮತ್ತೆ ಸಂಜೆ ಗೂಡಿಗೆ ಬರ್ತವೆ? ಹ್ಮ್ ಸರ್. ನಾಟಿ ಕೋಳಿ ಕೂಡ? ನಾಟಿ ಕೋಳಿ. ನಾಟಿ ಕೋಳಿ ಅಂತಂದ್ರೆ ಈಗ ನಾವು ಮೈಸೂರು ನಾಟಿ ಅಂತ ಹೇಳ್ತೀವಿ. ಆಮೇಲೆ ಈಗ ಏನು ಗಿರಿರಾಜ ಕೃಷಿ ವಿಶ್ವವಿದ್ಯಾಲಯದಿಂದ ಕೊಡ್ತಾ ಇದಾರಲ್ಲ, ಗಿರಿರಾಜ ಗಿರಿರಾಣಿ ಅಂತ ಹೇಳಿ, ಆ ತರದ ಅಥವಾ ಮಾಮೂಲಿ? ಮಾಮೂಲಿ ನಾಟಿ ಸರ್. ಹಳ್ಳಿಗಳಲ್ಲಿ ಮೊಟ್ಟೆ ಇಟ್ಟು ತಂತಾವೇ ಬೆಳ್ಕೊಂಡು ಅವೇ ಮೇಯ್ಕೊಂಡ್ಬಂದು ಬೆಳೆಯಂತ ಕೋಳಿಗಳು ಸರ್. ಮೊಟ್ಟೆಗೆ ಈಗಲೂ ಕೂಡ ತುಂಬಾ ಒಳ್ಳೆ ರೇಟ್ ಇದೆ, 30 ರೂಪಾಯಿಗೆ ಒಂದು ಮೊಟ್ಟೆ. ಹೌದು, ಜವಾರಿ ಮೊಟ್ಟೆನ ತುಂಬಾ ಜನಕ್ಕೆ ಇದು ಔಷಧಿಯಾಗಿ ಉಪಯೋಗಿಸ್ತಾ ಇದ್ದಾರೆ ಈಗ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ. ತೆಂಗು ಅಂತ ಹೇಳಿದ್ರಿ, ಇದು ಬದುಗಳಲ್ಲಿ ಬೆಳಿತಿರೋ ಇಲ್ಲ ಮುಖ್ಯ ಜಮೀನಲ್ಲಿ ಬೆಳೀತಾ ಇದ್ದೀರಾ? ಮುಖ್ಯ ಜಮೀನಲ್ಲೇ ಸರ್ ನಾನು. ಮುಖ್ಯ ಜಮೀನಲ್ಲೇ ಅಡಿಕೆ ಹಾಕಿದೀರಾ ಮಧ್ಯದಲ್ಲಿ? ಪ್ರಾರಂಭದಲ್ಲಿ ತೆಂಗು ಹಾಕಿದ್ದೆ, 30 ತೆಂಗಿನ ಮರಗಳಿದೆ. ಅದು ಸ್ವಲ್ಪ ದೂರ ದೂರ ಡಿಸ್ಟೆನ್ಸ್ ಮಾಡಿ ಹಾಕ್ತಿದ್ದೆ, 7 ಮಾರಿಗೆ 1 ಮಾರು ಹಾಕಿದ್ದೆ. ಅದ್ರ ಮಧ್ಯೆ ಇತ್ತೀಚೆಗೆ 2.5 ವರ್ಷ ಆಗಿದೆ ನಾನು ಅಡಿಕೆ ಹಾಕಿ. ಮತ್ತೆ ಜಮೀನಿನ ಸುತ್ತನೂ ಕೂಡ ಎಲ್ಲಾ ಜಾತಿಯ ಕಾಡು ಗಿಡಗಳನ್ನು ಹಾಕಿದ್ದೀನಿ, ಸಿಲ್ವರು, ಹೆಬ್ಬೇವು, ಓಕು. ಅಂದ್ರೆ ಅದು ಬೇಲಿಯಾಗಿನ ಬೇಲಿ ಅಂತ, ಜೀವಂತ ಬೇಲಿ ಅಂತ ಹೇಳ್ತೀವಲ್ಲ. ಹೌದು. ನೀವು ಇದು ಪೋಲ್ ಹಾಕಿ ವೈರ್ ಇದು ಮಾಡೋ ಬದಲಿಗೆ ಅದು ಆ ತರದ ಮಾಡ್ಕೊಂಡಿದ್ದೀರಾ? ಬೇಲಿ ಮಾಡಿದ್ದೀನಿ ಸರ್. ಅದಾಗ್ಲೇ 10, 15, 12 ವರ್ಷದ ನನ್ನ ಮರುಗಳಿದೆ, ಈಗ ಕೂಡ ಅವ್ರು ತುಂಬಾ ಜನ ಬಂದು ಕೇಳ್ತಿದ್ದಾರೆ. ಒಳ್ಳೆ, ಹೌದು. ಯಾಕಂತಂದ್ರೆ ಮರುಮುಟ್ಟು ಆಯ್ತು, ಈ ಕಡೆ ನಿಮ್ಗೆ ಬೇಲಿ ಕೂಡ ಆಯ್ತು, 2 ಆಯ್ತು ಅಲ್ವಾ? ಈಗ ಇದ್ರ ಜೊತೆಗೆ ತಾವು ಹೇಳಿದ್ರಿ ಸಾವಯವ ಕೃಷಿ ಅಂತ, ಸಾವಯವ ಕೃಷಿ ಅಂದ್ಮೇಲೆ ಏನೇನ್ ಅದಕ್ಕೆ ಗೊಬ್ಬರ ಹಾಕ್ತೀರಿ, ಏನೇನ್ ತಯಾರ ಮಾಡ್ಕೋತೀರಿ ನೀವು ನಿಮ್ ಜಮೀನಲ್ಲೇ? ಜಮೀನಲ್ಲ ಸರ್, ಸಾವಯವ ಕೃಷಿ ಅಂದ್ರೆ ನಾವು ಮನೆಗಳಲ್ಲಿ ಸಾಕಂತ ಹಸುಗಳ ಸಗಣಿ ಗೊಬ್ಬರ ಏನಿರುತ್ತೆ ಅದನ್ನೇ ತಗೊಂಡೋಗಿ ನಾವು ತೋಟದಲ್ಲಿ ಒಂದ್ ಕಡೆ ನೀಟಾಗಿ ತಿಪ್ಪೆ ತರ ಹಾಕ್ತಿವಿ. ಅದರಲ್ಲಿ ಬೆಳೆ ಇಳಿಕೆಗಳು ಏನ್ ಬರುತ್ತೆ, ಈಗ ನಾವು ರಾಗಿ ಬೆಳಿತೀವಿ, ಹುರುಳಿ ಕಾಳು ಬೆಳಿತೀವಿ, ಎಳ್ಳು ಬೆಳಿತೀವಿ, ಇದರಲ್ಲಿ ಬರ್ತಕ್ಕಂಥ ವೇಸ್ಟ್ ಪದಾರ್ಥಗಳನ್ನ ಏನಿದೆ ಒಂದ್ ಕಡೆ ಸಂಗ್ರಹ ಮಾಡಿ ಇಡ್ತೀವಿ ಸರ್. ಅದನ್ನೇ ನಾವು ಗೊಬ್ಬರವಾಗಿ ಪರಿವರ್ತಿಸಿ ಆ ಎಲ್ಲಾ ಗಿಡಗಳಿಗೂ ನಾವು ಗೊಬ್ಬರ ಕೊಡ್ತೀವಿ ಸರ್. ಇವತ್ತಿಗೂ ಕೂಡ 1 ಕೆಜಿ ಕೂಡ ನಾನು ಕೆಮಿಕಲ್ ಗೊಬ್ಬರನ ನನ್ನ ಭೂಮಿಗೆ ಸೋಕ್ಸಿಲ್ಲ ನಾನು. ನಿಮ್ಮ ಒಂದು ಅನುಭವದಲ್ಲಿ 15 ವರ್ಷದಿಂದ? ಹ್ಮ್ ಸರ್. ಖಂಡಿತವಾಗ್ಲು ಯಾವ್ದು ಗೊಬ್ಬರ ಹಾಕಿಲ್ಲ, ಸರ್ಕಾರಿ ಗೊಬ್ಬರ ಸರ್, ಗೊಬ್ಬರನೇ ಹಾಕಿಲ್ಲ ಖಂಡಿತವಾಗ್ಲು. ಆಮೇಲೆ ನೀರುಗಳನ್ನ ಅಲ್ಲಲ್ಲಿ ಇಂಗಿಸ್ಲಿಕ್ಕೆ ಅಡ್ಡ ಬದುಗಳನ್ನ ಹಾಕೊಂಡಿದ್ದೀನಿ ಮಳೆಗಾಲದಲ್ಲಿ. ಅದನ್ನು ಕೂಡ ನಿಮಗೆ ವಿಕಸನ ಸಂಸ್ಥೆಯವರು ತುಂಬಾ ನೀಟಾಗಿ ಓಡುವ ನೀರನ್ನು ನಿಲ್ಲಿಸಿ, ನಿಲ್ಲ ನೀರನ್ನು ಹಿಂಗ್ಸಿ ಅನ್ನೋ ಒಂದು ತತ್ವದಲ್ಲಿ ಅವರೇ ಕೃಷಿ ಹೊಂಡ ಮಾಡಿಕೊಟ್ಟು, ಮತ್ತೆ ಅವರೇ ಬದುಗಳನ್ನೆಲ್ಲ ಹಾಕೊಟ್ಟು, ನೀರಿನ ತೊಟ್ಟು ಕೊಟ್ಟು, ಮತ್ತೆ ಮಾವಿನ ಗಿಡಗಳು ಕೂಡ ಅವರೇ ಕೊಟ್ಟಿದ್ದಾವೆ ಸರ್. ಇವತ್ತು ಎಲ್ಲ ಫಸಲಿಗೆ ಬಂದಿದೆ. ವರ್ಷಕ್ಕೆ ಸರಾಸರಿ 12-15 ಸಾವಿರ ರೂಪಾಯಿ ನನಗೆ ಪ್ರತಿ ವರ್ಷ ಈಗ ಆದಾಯ ಬರ್ತಾ ಇದೆ ಮಾವಿನ ಗಿಡದಿಂದ. ಈ ಸಲ ತುಂಬಾನೇ ಎಲ್ಲಾ ಕಡೆ ತುಂಬಾ ಭಯಂಕರ ಹೂ ಬಿಟ್ಟಿದೆಯಲ್ಲ, ಬಂದಿದೆ ಎಲ್ಲಾ ಇಲ್ಲಿ ಅಂತಲ್ಲ ಈ ಜಿಲ್ಲೆಯಲ್ಲಿ, ಚಿಕ್ಕಮಗಳೂರು ಜಿಲ್ಲೆ ಅಂತಲ್ಲ, ಇಲ್ಲ ಶಿವಮೊಗ್ಗದಲ್ಲಿ ಅಂತಲ್ಲ, ಒಟ್ಟಾರೆ ಎಲ್ಲ ರಾಜ್ಯದ ಒಂದು ಎಲ್ಲಾ ಮಾವಿನ ಪ್ರದೇಶ ಏನಿದೆ ನೋಡ್ರಿ, ತುಂಬಾನೇ ಚೆನ್ನಾಗಿ ಹೂ ಅರಳಿದೆ. ಮುಂದೆ ಇದೇ ರೀತಿ ಯಾವುದೇ ಆಲಿಕಲ್ಲು ಮಳೆ ಬರ್ದೇನೆ ಅಥವಾ ಬೇರೆ ಏನೋ ಮಂಜು ಮಸ್ಕಿದ ವಾತಾವರಣ ಇಲ್ಲದೆ ಹೋದ್ರೆ ಒಳ್ಳೆ ಇಳುವರಿ ಜೊತೆಗೆ ಹೆಚ್ಚಿನ ಒಂದು ಇಳುವರಿ ಕೂಡ ನಾವು ಪಡಿಬಹುದಂತ ಹೇಳ್ತೀರಿ. ಖಂಡಿತ ಸರ್. ನನ್ನ ಮಾವಿನಕಾಯಿಗೆ ತೋಟದಲ್ಲೇ ಬಂದು ನಮ್ಮ ಸ್ನೇಹಿತರ ವರ್ಗ ಇರ್ಬೋದು, ನಮ್ಮ ಬಂಧುಗಳು ಇರ್ಬೋದು, ನಮ್ಮಲ್ಲೇ ಬಂದು ಕಾಯಿನೇ ತಗೊಂಡೋಗ್ತಾರೆ ಸರ್. ಇನ್ನು ಹಣ್ಣಾಗದೇ ಇರ್ತಾರೆ, ಹಣ್ಣಾಗದೇ ಇರ್ತಕ್ಕಂಥ ಕಾಯಿ ತಗೊಂಡೋಗ್ತಾರೆ. ಏನೋ ನೀವು ಇದು ಔಷಧಿ ಯಾವುದು ಇಲ್ಲ. ಮತ್ತೆ ಈಗ ಈ ಏನ್ ಹೇಳ್ತೀರಾ, ಈ ಹಿಟ್ಟು ತೆಗಿಣಿ ಅಂತ ಹೇಳ್ತಾರಲ್ಲ, ಒಂಥರ ಕುಶನ್ ತರ ಇರ್ತಾರೆ ಬಿಳಿದು ಸರ್, ಆ ತರದ್ದು ಬರ್ತದೆ. ಆಮೇಲೆ ಕೆಲವೊಂದ್ಸಲ ಈ ಹೂ ಮೇಲೆ ಕಪ್ಪು ಕಪ್ಪು ಕಪ್ಪು ಶಿಲೀಂಧ್ರ ಇದು ತರ ಒಂಥರ ಜಿಗಿ ಜಿಗಿ ಜಿಗಿ ಬಂದಿರ್ತದೆ. ಅದಕ್ಕೇನು ನಾನು ಬೇವಿನ ಎಣ್ಣೆ, ಇದು ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಬೇವಿನ ಎಣ್ಣೆ ಕೆಲಸ ಮಾಡ್ತದೆ. ಅದ್ರ ಜೊತೆಗೆ ಬೇರೆ ಯಾವ್ದಾರ ಒಂದು ಲಿಕ್ವಿಡ್ ಅಂದ್ರೆ ಅದು ಸಾವಯವ ಇದರಲ್ಲಿ ಸಿಂಪರಣೆ ಮಾಡೋ ಅಂತ ಒಂದು ಲಿಕ್ವಿಡ್ ಬರುತ್ತೆ, ಆರ್ಗ್ಯಾನಿಕ್ ಲಿಕ್ವಿಡ್, ಅದೊಂದು ಅಪ್ಲೈ ಮಾಡ್ತೀವಿ ಸರ್. ಅದ್ ಬಿಟ್ಟರೆ ಬೇರೆ ಯಾವ್ದು ವಿಷ ಪದಾರ್ಥ ಹೊಡೆಯಲ್ಲ. ಈಗ ಆಳುಗಳ ನಿರ್ವಹಣೆ ಬಂದ್ರೆ ಈಗ ಒಂದೇ ಎಕರೆ ಅಂತ ಹೇಳ್ತಾ ಇದ್ದೀರಾ, ಮನೆಯವರೇ ನೀವು ತೊಡಗಿಸ್ಕೊಂಡಿದ್ದೀರಾ, ನಿಮ್ಮ ಎಲ್ಲರೂ ಕೃಷಿಯಲ್ಲಿ? ನಾವೇ ಮಾಡ್ತೀವಿ ಸರ್, ಅಂತ ಏನ್ ಹೆವಿ ಕೆಲಸ ಏನಿರಲ್ಲ ನಮಗೆ. ಈಗ ಬೇಸಾಯ, ಈಗ ಹಸು ಇರೋದ್ರಿಂದ ಮನೆಯವರು ನಾವು ಜೊತೆಗೂಡಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಒಟ್ಟಾರೆ ಹೇಳೋದಾದ್ರೆ ಸಮಗ್ರ ಕೃಷಿ ಮಾಡ್ತಾ ಇದ್ದೀರಾ ಸಾವಯವ ಕ್ರಮದಲ್ಲಿ ಅಲ್ವಾ? ಈಗ ವಿಕಸನ ಸಂಸ್ಥೆಯಿಂದ ನಿಮಗೆ ಯಾವ ರೀತಿಯಿಂದ ಅನುಕೂಲ ಆಗಿದೆ? ವಿಕಸನ ಸಂಸ್ಥೆಯವರು ನಮಗೆ ತುಂಬಾ ಕಡೆ ಕರ್ಕೊಂಡೋಗಿ ಬಂಜರು ಭೂಮಿಯಲ್ಲೂ ಕೂಡ ಏನಾದ್ರೂ ಬೆಳಿಬಹುದು ಅನ್ನೋದನ್ನ ನಮಗೆ ಪ್ರಾತ್ಯಕ್ಷಿಕೆ ತೋರಿಸಿದ್ದಾರೆ ಸರ್. ಆ ಬುಕ್ಕಪಟ್ಟಣ ಶಿರಾ ತಾಲೂಕು ಅಲ್ಲೆಲ್ಲ ಮಳೆನೇ ಬೀಳಲ್ಲ, ವರ್ಷದಲ್ಲಿ 3-4 ಮಳೆ ಬೀಳುತ್ತೆ. ಅಂತ ಜಾಗದಲ್ಲೇ ಕೂಡ ಕೆಲವು ರೈತರು ಚಿಕ್ಕ ಚಿಕ್ಕ ಕೃಷಿ ಹೊಂಡ ಮಾಡ್ಕೊಂಡು ಅದರಲ್ಲೇ ಮೋಟರ್ ಪಂಪ್ ಹಾಕೊಂಡು ಪಾಲಿಹೌಸ್ ಮಾಡ್ಕೊಂಡು ಈ ತರ ಎಲ್ಲ ಮಾಡಿರೋದ್ ನೋಡಿ ನಮ್ ಜಮೀನಿಗೆ, ನಮ್ದು ಮಲೆನಾಡಿಗೆ ಹೊಂದ್ಕೊಂಡಂತ ಭಾಗ, ಯಾಕೆ ನಾವು ಈ ಪ್ರಯೋಗ ಮಾಡಬಾರ್ದು ಅಂತ ಹೇಳಿ ನೋಡಿದಾಗ ನನಗೆ ಅದು ಅನುಭವ ಆಯ್ತು ಸರ್, ಮಾಡ್ಲೇಬೇಕು ಇಲ್ಲೇನಾದ್ರೂ ಅಂತೇಳಿ ನಾನು ವಿಕಸನ ಸಂಸ್ಥೆಗೆ ಇವತ್ತು ಅಭಾರಿಯಾಗಿ ಕೃತಜ್ಞತೆ ಹೇಳ್ತೀನಿ ಸರ್. ಕಳೆಗಳ ಒಂದು ನಿರ್ವಹಣೆ ಕೈಯಿಂದನೆ ತೆಗಿತೀರಾ? ಈಗ ತಟ್ಟೆ ಕುಡ್ಲಲ್ಲಿ ಕಳೆ ಹೊಡಿತೀವಿ ಸರ್. ಮುಂದಿನ ದಿನಗಳಲ್ಲಿ ಒಂದು ಮಿಷಿನ್ ವೀಲ್ ಕಟ್ಟರ್ ತರೋಣ ಅಂತ ಪ್ಲಾನಿಂಗ್ ಅಲ್ಲಿ. ಕಳೆನು ನಮಗೆ ಕೂಡ ತುಂಬಾ ಸಪೋರ್ಟಿವ್ ಆಗುತ್ತೆ ಸರ್, ಭೂಮಿ ಮೇಲೆ ಅದ್ ಮಲ್ಚಿಂಗ್ ಮಾಡಿದಾಗ ಭೂಮಿ ತುಂಬಾ ಸಾಫ್ಟ್ ಆಗುತ್ತೆ. ಮತ್ತೆ ಎರೆಹುಳುಗಳು ಇವತ್ತು ಕೂಡ ನಾನು ಎರೆಹುಳ ತೊಟ್ಟಿನ ಕೂಡ ಮಾಡಿದ್ದೀನಿ, ಕೃಷಿ ಇಲಾಖೆಯ ಸಹಭಾಗಿತ್ವ ತಗೊಂಡು ಎರೆಹುಳುಗಳನ್ನು ಕೂಡ ನಾನು ಇವತ್ತು ನಮ್ಮ ಜಮೀನಲ್ಲಿ ಹೇರಳವಾಗಿ ನೋಡ್ತೀನಿ ಸರ್. ಹೇಳ್ಬೇಕಾದ್ರು ಜಮೀನಲ್ಲೂ ಇದೆ ಮತ್ತೆ ತೊಟ್ಟು ಕೂಡ ಮಾಡಿದಿರಿ? ಹೌದು ಸರ್. ಆಮೇಲೆ ಈಗ ಏನ್ ನೀವು ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ಈಗ ಸದ್ಯ? ಜಮೀನು ಇನ್ನು ಜಾಸ್ತಿ ಮಾಡ್ಬೇಕಂತ ಇದ್ದೀರಾ? ಸಹಕಾರ ಸಿಗ್ತಾ ಇಲ್ವಾ? ಅಥವಾ ಮತ್ತೆ ಏನ್ ನಿಮ್ಗೆ ಈಗ ಸಮಸ್ಯೆ ಸದ್ಯ? ಸಮಸ್ಯೆ ಅಂದ್ರೆ ರೈತ ಬೆಳೆದಂತ ಪದಾರ್ಥಗಳಿಗೆ ಸರಿಯಾದ ರೀತಿ ಮಾರುಕಟ್ಟೆ ವ್ಯವಸ್ಥೆ ಆದ್ರೆ ಸಹ ಖಂಡಿತವಾಗ್ಲೂ ರೈತ ಅಲ್ಲ. ನಿಮ್ಮ ನಾನು ವಿಕಸನ ಸಂಸ್ಥೆ ಹೋದ ವರ್ಷ 2024-25 ಸಾಲಿನಲ್ಲಿ ನಾನೇ ಈಗ 8-10 ಜನರ ತರೀಕೆರೆ ತಾಲೂಕಾ ಕಡೂರು ಆಮೇಲೆ ಪಕ್ಕದ ಹಳ್ಳಿಗಳು ಒಂದು 10 ಜನ ರೈತರನ್ನ ನಾನು ಸಂದರ್ಶನ ಮಾಡಿದ್ದೆ. ಈ ಸಂದರ್ಶನದ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಗಳು ಎಪಿಎಂಸಿ ಮಾರುಕಟ್ಟೆ ಪ್ರಾಂಗಣದಲ್ಲಿಯೇ ಪ್ರತ್ಯೇಕವಾಗಿ ಒಂದು ಸಾವಯವ ಮಾರುಕಟ್ಟೆಯನ್ನ ಮಾಡ್ತೀನಿ ಅಂತ ಹೇಳಿ ಅವಾಗ್ಲೇನೆ ಇದು ಬಜೆಟ್ ನಲ್ಲಿ ಕೂಡ ಘೋಷಣೆ ಮಾಡಿದ್ರು. ಅದು ಎಷ್ಟು ಮಟ್ಟಿಗೆ ಈಗ ಅನುಷ್ಠಾನ ಆಯ್ತೋ ಗೊತ್ತಿಲ್ಲ, ಆದ್ರೆ ಘೋಷಣೆ ಮಾಡಿದಂತೂ ನಿಜ. ಸೊ ಇದು ಈಗ ನಿಮ್ಗೆ ನಿಮ್ಗೆ ಗೊತ್ತಾಗುತ್ತೆ, ಯಾಕಂದ್ರೆ ನೀವು ಮಾರುಕಟ್ಟೆಗೆ ಹೋಗ್ತೀರಾ, ಎಪಿಎಂಸಿ ನೀವು ನಿಮಗೆ ಒಡನಾಟ ಇದೆ ಅವ್ರ ಜೊತೆಗೆ ಅಲ್ವಾ? ಹೋಗ್ತೀರಾ, ಮಾರುಕಟ್ಟೆ ವ್ಯವಸ್ಥೆನ ನೋಡ್ಕೊಂತೀರಾ ಅಥವಾ ಏನಾದ್ರೂ ಬೇಕಾದ್ರೂ ಹೋಗಿರ್ತೀರಾ, ನಿಮ್ಗೆ ಗೊತ್ತಿದೆ ಅದು ಆ ವಿಚಾರ. ಈಗ ಅದು ಬಿಟ್ರೆ ಸಮಸ್ಯೆ ಸ್ವಲ್ಪ ವಿದ್ಯುಚ್ಛಕ್ತಿ, ಈಗ ನಾವೊಂದು ಕೊಳವೆ ಬಾವಿ ಮಾಡಿಸಿದ್ದೀನಿ, ಅದು ಕೂಡ ಸರ್ಕಾರದ ಸೌಲಭ್ಯ ತಗೊಂಡು ನಾನೊಂದು ಬೋರ್ವೆಲ್ ಕೊರ್ಸಿದ್ದೆ. ಗಂಗಾ ಕಲ್ಯಾಣ ವಿದ್ಯುಚ್ಛಕ್ತಿ ಒಂದು ಕರೆಕ್ಟ್ ಆಗಿ ಕೊಟ್ಬಿಟ್ರೆ ಬೇಸಿಗೆ ದಿನಗಳಲ್ಲಿ ಅದೊಂದು ಸಮಸ್ಯೆ. ಎಷ್ಟು ಕೊಡ್ತಾರೆ ಈಗ? ಈಗ 4 ಗಂಟೆ ಕೊಡ್ತಾರೆ ಅಷ್ಟೇ. 4 ಗಂಟೆ ನೀವು ಏನ್ ಮಾಡ್ಕೊಂಡ್ರೆ ಆಗ 4 ಗಂಟೆ ಮಾಡ್ಕೋಬೇಕು ಅಂದ್ರೆ ಅದಕ್ಕೊಂತ ಕಾಯ್ಕೊಂತ ಇರ್ಬೇಕು ನೀವು. ಸರ್ ಅದು ಒಂದು ವಾರದಲ್ಲಿ ಬೆಳಿಗ್ಗೆ ಕೊಡ್ತಾನೆ, ಒಂದು ವಾರದಲ್ಲಿ 10-11 ಗಂಟೆ ಮೇಲೆ ಕೊಡ್ತಾನೆ. ಅದು ವಿದ್ಯುಚ್ಛಕ್ತಿದೊಂದು ಸಮರ್ಪಕವಾಗಿ ಪೂರೈಕೆ ಆಗ್ಬಿಟ್ರೆ ರೈತನಿಗೆ ಬೇರೆ ಏನು ಸಮಸ್ಯೆ ಇರಲಾರ್ದು ಸರ್, ನೆಮ್ಮದಿಯಾಗಿ ಬದುಕಬಹುದು ಸರ್. 1 ಎಕರೆ ಜಮೀನಲ್ಲಿ ಇವತ್ತು ಬೇರೆ ಏನೋ ಓಡ್ತಾ ಇದಾರೆ, ಕಮರ್ಷಿಯಲ್ ಆಗಿ ಮಾಡ್ತಾ ಇದಾರೆ ಅಂತ ಧಾವಂತದಲ್ಲಿ ನೋಡೋದಕ್ಕಿಂತ ನಾವು ಸಹನೆಯಿಂದ ಭೂಮಿನ ಮಣ್ಣನ್ನ ಸಂರಕ್ಷಣೆ ಮಾಡಿಕೊಂಡು ನೆಮ್ಮದಿಯಾಗಿ ಬದುಕಲಿಕ್ಕೆ ಅವಕಾಶ ಖಂಡಿತ ಇದೆ ಸರ್. ಈಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಬರುತ್ತಲ್ಲ, ನಿಮ್ಗೆ ಬರುತ್ತಾ? ಬರ್ತಾ ಇದೆ ಸರ್. ಬರ್ತಾ ಇದೆ ಇನ್ನು ಅಲ್ಲ, ಈ ವರ್ಷ ಮತ್ತೇನು ಜಾಸ್ತಿ ಮಾಡ್ಬೇಕನ್ನೋ ಒಂದು ಪ್ರಸ್ತಾವನೆ ಇದೆ, ಅದು ಎಷ್ಟು ಮಟ್ಟಿಗೆ ನಿಜ ಆಗುತ್ತೋ ಗೊತ್ತಿಲ್ಲ, ಆದ್ರೆ ಇದು ಸಾಕಾಗುತ್ತೆ ಅಂತ ಹೇಳ್ತೀರಾ? ನಿಮ್ಗೆ ಮಾಡ್ಬೇಕು ಸರ್, ಮಿನಿಮಮ್ ಒಂದು 10,000 ಈ ರೀತಿ ಏನಾದ್ರೂ ಬಂದ್ರೆ ರೈತನಿಗೆ ಆಯಾ ಕಾಲಘಟ್ಟಕ್ಕೆ ಏನಾದ್ರು ಸ್ವಲ್ಪ ಸಣ್ಣ ಪುಟ್ಟ ತುಂಬಾ ಅನುಕೂಲ ಆಯ್ತದೆ. ಯಾವ ಯೋಜನೆ ಇದು, ಯಾವ ರೀತಿಯಿಂದ ಉಪಯೋಗಿಸ್ಕೊಳ್ತಾ ಇದ್ದೀರಿ ನೀವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ? ವೈಯಕ್ತಿಕ ಖರ್ಚಿಗೂ ಉಪಯೋಗಿಸ್ತೀರಾ ಅಥವಾ ಕೃಷಿಗಂತಲೇ? ನಮಗೊಂದು ಕೃತಜ್ಞತೆ ಭಾವ ಇದೆ ಸರ್. ಪ್ರಧಾನಮಂತ್ರಿ ಅವರು ರೈತನಿಗೆ ಅವನ ಜಮೀನಲ್ಲಿ ಏನಾದ್ರೂ ಇಂಪ್ರೂವ್ ಮಾಡ್ಲಿಕ್ಕೆ ಅಂತ ಕೊಟ್ಟಾಗ ನಾವು ಅದ್ರ ಒಂದಿಷ್ಟು ಭಾಗನ ಜಮೀನಿಗೆ ಒಂದು ಸಣ್ಣ ಮಣ್ಣು ಹೊಡೆಸೋದ್ರ ಮುಖಾಂತರ ಅಥವಾ ಒಂದಿಷ್ಟು ಕೆರೆಗೋಡ್ ಹೊಡೆಸೋದ್ರ ಮುಖಾಂತರ ಈ ರೀತಿ ಏನಾರ ಒಂದು ಬೀಜ ತರೋದ್ರ ಮುಖಾಂತರ ಅದನ್ನ ನಾವು ತುಂಬಾ ಗೌರವಯುತವಾಗಿ ಸ್ವೀಕರಿಸಿ ಅದನ್ನ ಖರ್ಚು ಮಾಡ್ತೀವಿ ಸರ್. ಗೌರವ. ಆಮೇಲೆ ಈಗ ಹೇಳ್ತಾ ಇದ್ರಿ ಇದು ಮೀನು ಕೃಷಿ ಅಂತ, ಯಾವ ಮೀನ್ ಬೆಳೀತಾ ಇದ್ರಿ ಕೃಷಿ ಹೊಂಡದಲ್ಲಿ? ಗೆಂಡೆ, ಹುಲ್ಲುಗೆಂಡೆ ಮತ್ತು ಕ್ಯಾಟ್ಲಾಕ್ ಮೀನ್ ಬಿಟ್ಟಿದ್ದೀನಿ ಸರ್. ಕಾಟ್ಲಾ ಮತ್ತೆ ಹುಲ್ಲುಗೆಂಡೆ. ಇದು ಬೇಸಿಗೆಯಲ್ಲಿ ಸ್ವಲ್ಪ ನೀರ್ ಕಡಿಮೆ ಆಯ್ತದಲ್ಲ? ಕಡಿಮೆ ಆಗುತ್ತೆ ಸರ್, ನನ್ ಬೋರ್ವೆಲ್ ಇರೋದ್ರಿಂದ ಸ್ವಲ್ಪ ಒಂದ್ ಅರ್ಧ ಗಂಟೆ ಒಂದ್ ಗಂಟೆ ರಾತ್ರಿ ಸಮಯದಲ್ಲಿ ನಾನು ಆ ಕೃಷಿ ಹೊಂಡಕ್ಕೆ ನೀರನ್ನ ಡಂಪ್ ಮಾಡ್ಕೊಂಡು. ಇದು ಎಲ್ಲಿ ಮಾರಾಟ ಮಾಡ್ತೀರಿ? ಜಮೀನಿಗೆ ಬಂದ್ ತಗೊಂಡ್ ಹೋಗ್ತಾರೆ? ಅಲ್ಲೇ ಬಂದ್ ತಗೊಂಡು ಹೋಗ್ತಾರೆ. ಅಲ್ಲೇ ತಗೊಂಡ್ ಹೋಗ್ತಾರೆ, ಯಾಕಂದ್ರೆ ಕಡಿಮೆ ಇದು ಹಿಡುವಳಿ ಇರೋದ್ರಿಂದ ಮತ್ತೆ ಸಾವಯವ ಅನ್ನೋ ಒಂದು ಪದಾರ್ಥ, ಸಾವಯವ ಅನ್ನೋ ಒಂದು ಅವರಿಗೆ ದೃಢ ಸಂಕಲ್ಪ ಇರೋದ್ರಿಂದ ಅಲ್ಲಿಗೆ ಬರ್ತಾರೆ, ಅಲ್ಲಿಗೆ ಬಂದ್ ತಗೊಂಡ್ ಹೋಗ್ತಾರೆ ಸರ್. ಆಮೇಲೆ ಈಗ ನಾಟಿ ಕೋಳಿಗಳು ಅಂತ ಹೇಳಿದ್ರಿ, ಎಷ್ಟು ಇದಾವೆ? 30 ಸರ್. ಈಗ 31 ಎಷ್ಟು ಇಳುವರಿ ಕೊಡ್ತದೆ ವರ್ಷಕ್ಕೆ? ಎಷ್ಟು ಮೊಟ್ಟೆ ಕೊಡ್ತದೆ? ಮೊಟ್ಟೆ 30-35 ಇಡುತ್ತೆ ಸರ್ ವರ್ಷಕ್ಕೆ. ಟೈಮಿಗೆ ಒಂದು ಕೋಳಿ ಒಂದ್ ಟೈಮಿಗೆ 30-35 ಮೊಟ್ಟೆ ಇಡುತ್ತೆ. 12-15 ಖಂಡಿತ ಮಾಡುತ್ತೆ. ಇಲ್ಲ, ವರ್ಷಕ್ಕೆ ಎಷ್ಟು? 2 ಸಲನ? 2 ಸಲ ಸರ್. ಅದು ವರ್ಷಕ್ಕೆ 2 ಸಲ ಮೊಟ್ಟೆ ಕೊಡೋದ? ಹೌದು. ಇದನ್ನೇ ನೀವು ಯಾಕೆ ಬೇರೆದಂತಂದ್ರೆ, ಬೇರೆ ಈಗ ಏನು ಗಿರಿರಾಜ ಗಿರಿರಾಣಿ ಇವೆಲ್ಲ ಹೇಳ್ತಾ ಇದಾರಲ್ಲ, ಇದು ಇದಕ್ಕಿಂತ 2-3 ಮೊಟ್ಟೆ ಕೊಡ್ತದೆ ಅಂತ ಹೇಳ್ತಾರೆ, ಅದು ಪ್ರಯತ್ನ ಮಾಡ್ಲಿಲ್ವಾ? ಅದಕ್ಕೆ ಸ್ವಲ್ಪ ಹೆಚ್ಚಿನ ಕೇರ್ ಮಾಡ್ಬೇಕು ಸರ್. ಆಮೇಲೆ ಅದಕ್ಕೆಲ್ಲ ಫುಡ್ ಹಾಕ್ಬೇಕು, ಮತ್ತೆ ಅದು ಸ್ವಲ್ಪ ಜಾಸ್ತಿ ಗಲೀಜು ಅನ್ನೋ ಕಾರಣಕ್ಕೆ ಮನೆಯಲ್ಲಿ ಸ್ವಲ್ಪ ಸ್ವಚ್ಛತೆ ಕೊರತೆ ಆಗುತ್ತೆ ಅಂತೇಳಿ ನಾವು ಅದಕ್ಕೆ ಅಷ್ಟು ಫೋಕಸ್ ಮಾಡಿಲ್ಲ. ಈಗ ಉಳುಮೆ ಅಂತೂ ಮಾಡೋದಿಲ್ಲ, ಶೂನ್ಯ ಬಂಡವಾಳ ಅಂತ ಹೇಳ್ತಾ ಇದೀರಿ. ಉಳುಮೆ ಮಾಡೋದೇ ಇಲ್ಲ? ಮಾಡೋದೇ ಇಲ್ಲ ಸರ್. ಎತ್ತುಗಳು ಇಟ್ಟಿಲ್ಲ? ಎತ್ತಿಲ್ಲ ಸರ್. ಅಂದ್ರೆ ಅದೆಲ್ಲ ಪ್ರಯೋಗ ಮಾಡಿ ಬೇಡ ಇದೆಲ್ಲ ಸಾಕು, ಇನ್ನ ಎತ್ತುಗಳು ಸಾಕ್ಲಿಕ್ಕೆ ಹುಲ್ಲು ಖರೀದಿ ಮಾಡ್ಬೇಕು ಅಂತ ಇದೆ ಅಂತೇಳಿ ಎತ್ತುಗಳು. ಟ್ರ್ಯಾಕ್ಟರ್ ಇಲ್ಲ? ಟ್ರ್ಯಾಕ್ಟರ್ ಇಲ್ಲ ಸರ್ ನಂದು. ಈಗ ಅಡಿಕೆ ಬಂದ್ರೆ ಎಷ್ಟು ವರ್ಷದಿದೆ? ಈಗ 2.5 ಅಡಿಕೆ ಇದೆ ಸರ್. ತುಂಬಾ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ. ಏನ್ ಇದಕ್ಕೂ ಏನು ತಂಗಿಗೆ ಏನ್ ಕೊಡ್ತೀರಾ? ಅದೇ ಗೊಬ್ಬರ? ಅದೇ ಗೊಬ್ಬರ ಸರ್. ಅದೇ ಮತ್ತೆ ಬೇರೆದೇನ್ ಪ್ರತ್ಯೇಕವಾಗಿ ಏನಿಲ್ಲ? ಏನು ಪ್ರತ್ಯೇಕವಾಗಿ ನಾನು ಅದಕ್ಕೆ ಆರೈಕೆನೆ ಮಾಡಿಲ್ಲ ಸರ್. ತುಂಬಾ ಚೆನ್ನಾಗಿ ಬಂದಿದೆ ಗಿಡ. ತೆಂಗು ಈಗ ನುಸಿ ಹೇಗಿದೆ ನಿಮ್ ಕಡೆ? ಆ ತೆಂಗಿಗೆ ಒಂಥರ ನುಸಿ ಇತ್ತಲ್ಲ, ಒಂದು 8 ವರ್ಷದ ಹಿಂದೆ 10 ವರ್ಷದ ಹಿಂದೆ ತುಂಬಾನೇ ತೊಂದರೆ ಆಗಿತ್ತು ಅಲ್ವಾ? ಅರಸೀಕೆರೆ ತಿಪ್ಟೂರು ಆ ಭಾಗದಲ್ಲಿ ಏನು ಕೊಬ್ಬರಿ ಜಾಸ್ತಿ ಬೆಳೀತಕ್ಕಂಥ ತುಮಕೂರು ಎಲ್ಲಾ ಕಡೆನೆ ಆಗಿತ್ತು, ರಾಜ್ಯದಲ್ಲಿ ಎಲ್ಲಾ ಕಡೆನೆ ಆಗಿ ಅದನ್ನ ಮತ್ತೆ ಪ್ರಯತ್ನ ಮಾಡಿದ್ರು ಅದು ನೈಸರ್ಗಿಕವಾಗಿನೇ ನಿರ್ವಹಣೆ ಆಗಿದೆ. ಹೋದ ವರ್ಷ ಸ್ವಲ್ಪ ಒಳ್ಳೆ ಮಳೆ ಬಿದ್ದಾಗ ಆಲ್ಮೋಸ್ಟ್ 50% ಕಡಿಮೆ ಆಗಿದೆ ಸರ್. ನುಸಿ ಪೀಡೆ ನಮ್ಮಲ್ಲಿ ಅಷ್ಟು ಈಗ ಕಂಡು ಬರ್ತಿಲ್ಲ. ಅಲ್ಲಿ ಹೆಚ್ಚು ಯಾವ್ದು ಮಾಡೋ ಕಡೆ ಈಗಲೂ ಇದೆ. ನಮ್ಮ ಮರಗಳು ನೋಡಿದ್ರೆ ಆ ರೀತಿ ಏನಿಸಲ್ಲ. ಯಾವ ತಳಿ ಬೆಳೆದಿದ್ರಿ? ಮಾಮೂಲಿ ಸರ್, ನಮ್ದು ಲೋಕಲ್ ಬೀಜಗಳನ್ನೇ. ಬೀಜದ ಅಡಿಕೆ ಯಾವ್ದು? ಅಡಿಕೆ ತರೀಕೆರೆಯಿಂದ ತಗೊಂಡೋಗಿದ್ದು, ರೆಡಿ ಬುಟ್ಟಿ ತಗೊಂಡೋಗಿದ್ದು. ಎಷ್ಟು ಒಂದ್ ಸಸಿಗೆ ಎಷ್ಟು? 30 ಇತ್ತು ಸರ್ ಅವಾಗ. ಅವಾಗ 30. ಈಗೇನು ಅಡಿಕೆ ಭವಿಷ್ಯ ಏನಂತ ಹೇಳ್ತೀರಾ? ಒಂದು ಕಡೆ ಹೇಳ್ತಾರೆ ಕ್ಯಾನ್ಸರ್ ಕಾರಕ ಅಂತಾರೆ, ಇನ್ನೊಂದ್ ಕಡೆ ಹೇಳ್ತಾರೆ ಇದು ಒಳ್ಳೇದಂತ ಅಂತ ಹೇಳ್ತಾರೆ. ಈಗ ನೀವು ಒಂದ್ 4 ಜನರಿಂದ ಕೇಳಿರ್ತೀರಾ, ಏನ್ ಇದ್ರ ಭವಿಷ್ಯ? ಭವಿಷ್ಯ ಮುಂದೆ ಏನಂತ ಆತಂಕಕಾರಿ ವಾತಾವರಣ ಇಲ್ಲ ಸರ್. ಎಷ್ಟಿದ್ರು ಫಾರಿನ್ಗೆ ಎಕ್ಸ್ಪೋರ್ಟ್ ಆಗೋದ್ರಿಂದ ಬಹುಶಃ ಮುಂದಕ್ಕೇನು ಅಡಿಕೆಗೆ ಏನು ತಾಪತ್ರೆ ಬರಲಾರ್ದು ಅಂತ ನಾವಾದ್ರೂ ನಂಬಿದೀವಿ. ಕೆಲವು ರೈತರು ಭಯ ಬಿದ್ದಿದ್ದಾರೆ, ಅಯ್ಯೋ ಎಲ್ಲ ಹಾಕ್ತಾ ಇದಾರೆ, ಮೆಣಸಿನ ಗಿಡ ಹಾಕಿದಾರೆ ಅಂತೇಳಿ. ಈಗ ಎಷ್ಟು ಪ್ರೊಡಕ್ಷನ್ ಇದೆಯೋ ಅಷ್ಟು ಅದು ಎಕ್ಸ್ಪೋರ್ಟ್ ಆಗೋದ್ರಿಂದ ನಮಗೆ ಅಂತ ಬಣ್ಣಕ್ಕೆ ಬೇರೆ ಬೇರೆ ಒಂದು ಇದಕ್ಕೆ ಎಕ್ಸ್ಪೋರ್ಟ್ ಆಗ್ತಾ ಇದೆ, ಹೊರಗಿನ ದೇಶಕ್ಕೆ ಹೋಗ್ತಾ ಇದೆ. ಬಣ್ಣ ಆಗ್ಲಿ ಮತ್ತೆ ಬೇರೆ ಬೇರೆ ಒಂದು ವಿಚಾರ ಬೇರೆ ಬೇರೆ ಒಂದು ಇದಕ್ಕೆ ಉಪಯೋಗ ಆಗ್ತಾ ಇದೆ. ಆಮೇಲೆ ಅಡಿಕೆ ಹಾಕಿದ ರೈತ ಸಮೃದ್ಧಿ ಆಗಿದ್ದಾನೆ. ರೈತರು ಏನ್ ಹೇಳ್ತಾರೆ ಸರ್, ಬೇರೆ ಬೆಳೆಗೆ ಬೆಳೆ ಬೆಳೆದ್ರೆ ನಾವು ಮೋಸ ನಾವು ಕಂಡಿದ್ವಿ, ಆದ್ರೆ ಅಡಿಕೆ ಬೆಳಿತಾ ಇದ್ದೀವಿ ನಮ್ಗೆ ಅದ್ರ ಮೇಲೆ ನಂಬಿಕೆ ಇದೆ, ನಾವು ಮೋಸ ಹೋಗಿಲ್ಲ ಅಂತ ಹೇಳ್ತಾರೆ. ಹೌದು ಸರ್. ಅಲ್ವಾ, ಹೊಲದಲ್ಲೇ ಬಂದು 65-75 ಕೆಜಿಗೆ ಹಸಿ ಗೋಟು ತಗೊಂಡೋಗ್ತಾ ಇದ್ದಾರೆ. ಅಲ್ಲೇ ಜಮೀನಲ್ಲೇ ಸ್ಪಾಟ್ ಅಲ್ಲಿ ಅವರೇ ಬಂದು ಕುಯ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ನಾವ್ಯಾಕೆ ಇನ್ನು 25 ಕಲ್ಪನೆ ಕಾಣಣ ಈಗೇನಿದೆಯೋ ಬದುಕಿ ಸದ್ಯ ಏನಿದೆ ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳ್ತೀರಾ. ಮುಂದಿನ ಇದೆ, ಮುಂದಿನ ಬಿಟ್ಟಿದ್ದು ಅಂದ್ರೆ ಮುಂದೆ ಏನಾಗುತ್ತ ಅಂತನೋ ಅಲ್ಲ, ಕೆಲವೊಂದು ಅದರ ಎಚ್ಚರಿಕೆ ಬೇಕು. ಯಾಕಂತಂದ್ರೆ ಒಂದೇ ಬೆಳೆ ಆದ್ರೆ ಮತ್ತೆ ಬೇರೆ ಬೆಳೆ ಒಂದು ಪ್ರಕೃತಿಯಲ್ಲಿ ಇರ್ತಕ್ಕಂಥ ಒಂದು ಸಮತೋಲನ ಅದು ನಾವೇ ಹಾಳು ಮಾಡಿದಂಗೆ ಆಯ್ತದೆ. ಸೊ ಜೊತೆಗೆ ಮಿಶ್ರ ಬೆಳೆ ಅಂತರ್ ಬೆಳೆಯಾಗಿ ಬೆಳ್ಕೊಂಡು ಆರಾಮಾಗಿ ನಾವು ಜೀವನ ಸಾಗಿಸ್ತು ಅಂತ ಹೇಳ್ತೀರಾ? ಹೌದು ಸರ್, ಖಂಡಿತ. ಗುಂಪು ಬಾಳೆ ಹಾಕಿದೀವಿ, ಅದು ಕೂಡ ನಮಗೆ ಒನ್ ಟೈಪ್. ಯಾವುದು ಗುಂಪು ಬಾಳೆ ಅಂದ್ರೆ? ಮಾಮೂಲಿ ನಾಟಿ ಬಾಳೆ ಸರ್, ಇದು ಬಾಳೆ ಅಂತ. ಪಚ್ಚ ಬಾಳೆ ಹಾಕಿದ್ವಿ ಮನೆಗೆ. ಯಾವಾಗ್ಲೂ ಯಾರಾದ್ರೂ ಅತಿಥಿಗಳು ಬಂದ್ರೆ ಕೈ ತುಂಬಾ ಹಣ್ಣು ಕೊಡ್ತೀವಿ. ಆಮೇಲೆ ಪಪ್ಪಾಯ ಹಾಕಿದೀನಿ, ಸೀಬೆ ಗಿಡ ಹಾಕಿದೀನಿ. ಬಂದ್ರೆ ನಮ್ ಜಮೀನಿಗೆ ಬಂದ್ರೆ ಅಟ್ಲೀಸ್ಟ್ ಒಂದ್ ಎಳ್ನೀರ್ ಕುಡಿಬೇಕು, ಒಂದ್ ಹಣ್ಣು ತಿನ್ಬೇಕು. ಇದು ಇನ್ನೊಬ್ರಿಗೆ ಕೊಡೋದ್ರಿಂದ ನಮಗೆ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಸರ್. ಹಂಗಾಗಿ ತುಂಬಾ ಖುಷಿ ಅನ್ಸುತ್ತೆ. ಈಗ ಇದು ತೆಂಗಿನ ಕೊಬ್ಬರಿ ಚಿಪ್ಪು ಕೂಡ ತುಂಬಾ ಬೆಲೆ ಬಂದ ಅಂತ ಹೇಳ್ತಾರೆ. ಕೊಬ್ಬರಿ ಹೋಯ್ತು, ಎಳ್ನೀರ್ನು ಹೋಯ್ತು, ಆದ್ರೆ ಚಿಪ್ಪು ಕೂಡ ಬಂಗಾರದ ಬೆಲೆ ಬಂದಿದೆ ಅಂತ ಹೇಳ್ತಾರೆ. 40 ರೂಪಾಯಿ ಕೆಜಿ ಚಿಪ್ಪು ಸರ್, ಮನೆ ಹತ್ರ ಬಂತು, ಮನೆ ಹತ್ರ ತಕೊಂಡು ಹೋಗ್ತಾರೆ. ರೋಡ್ ಓಣಿಲೆಲ್ಲ ತುರ್ದು ಬಿಸಾಕ್ತಿದ್ರು, ಇಲ್ಲ ಬೆಂಕಿ ಹಾಕಿ ಹಾಕಿ ಇದು ಮಾಡ್ತಿದ್ರು ಅಂದ್ರೆ ಯಾವ್ದೋ ಉರುವಲುಗೆ ಉಪಯೋಗಿಸ್ಕೊಳ್ತಾ ಇದ್ರು, ಎಬ್ಬಿಸಾಕ್ತಿದ್ರು ತಿಪ್ಪೆ ಅಲ್ಲಿ ಅಲ್ವಾ. ನೀವು ಯಾವ ರೀತಿಯಿಂದ ಈಗ ತೆಂಗಿನ ತೋಟ ಅಂದ್ರೆ ಈ ನಿಮ್ಮ ಒಂದು ಇದ್ರ ನೈಸರ್ಗಿಕ ಶತ್ರುಗಳಂತ ಹೇಳ್ತೀವಿ, ಶತ್ರುಗಳಂತಲ್ಲ, ಅವು ನಮ್ಮ ನಿಸರ್ಗದಲ್ಲಿ ಇರ್ತಕ್ಕಂತ ಮಿತ್ರರೇ. ಆದ್ರೆ ನಿಮಗೆ ಅಂದ್ರೆ ರೈತರಿಗೆ ಸ್ವಲ್ಪ ತೊಂದರೆ ಕೊಟ್ಟಾಗ ಅವಾಗ ಶತ್ರು ಅಂತ ನಾವು ಇದ್ ಮಾಡ್ತೀವಿ. ಈಗ ಅಳಿಲು ಆಗಿರ್ಬಹುದು, ಮಂಗ ಆಗಿರ್ಬಹುದು, ಇನ್ನು ಬೇರೆ ಇಲಿಗಳು, ಆಮೇಲೆ ಬೌಲಿ, ಈ ತರದ್ದು ಏನ್ ಸಮಸ್ಯೆ ಇತ್ತಾ ನಿಮ್ಮಲ್ಲಿ? ಇಲ್ಲ ಸರ್, ಆತರ ಏನಿಲ್ಲ. ಅಳಿಲು ಅಲ್ಲಲ್ಲಿ ಕಾಣುತ್ತೆ, ಹಣ್ಣು ಬಂದ್ರು ಕೂಡ ನಮ್ಮ ತೋಟದಲ್ಲಿ ಹಣ್ಣಾದಂತ ಪಪ್ಪಾಯ ಹಣ್ಣು ತಿನ್ನುತ್ತೆ, ಸೀಬೆಕಾಯಿ ತಿನ್ನುತ್ತೆ, ಎಲ್ಲೋ ಅಲ್ಲಿ ಇಲ್ಲಿ ಒಂದೆರಡು ಎಳ್ನೀರ್ ಕೊಡಬಹುದು. ಆದ್ರೆ ನಾವು ಬರೇ ನಮಗೆ ಯುಟಿಲೈಸ್ ಆಗೋದಕ್ಕಿಂತ ಪ್ರಕೃತಿದತ್ತ ನಿಯಮ, ಅವಕ್ಕು ತಿನ್ಮೇಲೆ ನಾವು ತಿನ್ಬೇಕು, ಅವಕ್ ಬಿಟ್ಟಾದ್ಮೇಲೆ ಅಂತಂದ್ರೆ. ಅದನ್ನ ಸ್ವಲ್ಪ ಕೆಲವೊಬ್ರು ಏನಂತಂತಂದ್ರೆ ಎಲ್ಲಾನು ನಮ್ಗೆ ಬೇಕು, ಯಾರಿಗೂ ದಕ್ಕಬಾರ್ದು ಅಂತ ಹೇಳೋ ಒಂದು ದುರಾಲೋಚನೆ ಇರ್ತದೆ. ಆಮೇಲೆ ಸೆಲ್ಫಿಶ್ನೆಸ್ ಅಂತೀವಿ ಅಂದ್ರೆ ಸ್ವಾರ್ಥ ಅಲ್ವಾ. ಸೊ ನಮ್ಮ ರೈತರಲ್ಲಿ ನಾವು ಕಾಣಬಹುದು ನಿಸ್ವಾರ್ಥ, ನಿಸ್ವಾರ್ಥ ಭಾವನೆ, ನಿಸ್ವಾರ್ಥ ಒಂದು ಸೇವೆ ಅಂದ್ರೆ ರೈತರಲ್ಲಿ ಕಾಣಬಹುದು. ನೋಡಿ, ಕೊರೋನಾದಲ್ಲಿ ಎಲ್ರೂ ಕೆಲಸ ಬಿಟ್ಟು ಮನೇಲಿ ಕುಂತರು, ಇಲ್ಲ ಲಾಕ್ಡೌನ್ ಆಯ್ತು, ಹಂಗಾಯ್ತು ಹಿಂಗಾಯ್ತು. ಆದ್ರೆ ರೈತ ಮಾತ್ರ ತನ್ನ ವೃತ್ತಿನ ಬಿಡ್ಲಿಲ್ಲ. ಬಿತ್ತನೆ ಹೋದ, ರಾಶಿ ಮಾಡತ್ ಮಾಡ್ಕೊಂತೆ ಹೋದ, ಸ್ಪ್ರೇ ಮಾಡೋದಾಗ್ಲಿ, ಸಿಂಪರಣೆ ಮಾಡೋದಾಗ್ಲಿ, ಯಾವುದೇ ಒಂದು ಅಪೇಕ್ಷೆ ಪಡೆದೇನೆ, ಯಾವುದೇ ಫಲದ ಒಂದು ಅಪೇಕ್ಷೆ ಪಡೆದೇನೆ ಅವನ್ ಕೆಲಸ ಮಾಡ್ಕೊತಾನೆ ಹೋದ ರೈತ ಅಲ್ವಾ. ಖಂಡಿತ ಸರ್. ಈಗ ನೀರಿನ ನಿರ್ವಹಣೆ ಬಂದ್ರೆ ನೀವು ಹೇಳ್ತಾ ಇದ್ರಿ ಬೋರ್ ಹಾಕಿಸ್ಕೊಂಡಿದ್ದೀರಿ ಅಂತ. ಇದ್ರ ಜೊತೆಗೆ ಡ್ರಿಪ್ ಇರಿಗೇಷನ್ ಅಂದ್ರೆ ಈಗ ತುಂತುರು ನೀರಾವರಿ ಏನಾದ್ರು ಮಾಡ್ಕೊಂಡಿದ್ದೀನಿ ಸರ್. ಸರ್ಕಾರದಿಂದ ಸಬ್ಸಿಡಿ ದರದಲ್ಲಿ ತುಂತುರು ನೀರಾವರಿ ಬಳ್ಳಿಗಳನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ನಾನು ಬಳಸ್ಕೊಂಡಿದ್ದೀನಿ. ಎಲ್ಲೂ ನೀರನ್ನ ಯಥೇಚ್ಛವಾಗಿ ಪೋಲ್ ಮಾಡಲ್ಲ ಸರ್, ಇವತ್ತಿಗೂ ಹರಿದೋಗ ತರ ನೀರು ಎಲ್ಲೂ ಬಿಟ್ಟಿಲ್ಲ. ಆಮೇಲೆ ಹನಿ ನೀರಾವರಿ ಅಳವಡಿಕೆ ಮಾಡ್ಕೊಂಡಿದ್ದೀನಿ ಸರ್. ಹನಿ ನೀರಾವರಿ, ಹನಿ ನೀರಾವರಿ ಜೊತೆಗೆ ಸ್ಪ್ರಿಂಕ್ಲರ್ ಕೂಡ ಮಾಡ್ಕೊಂಡಿದ್ದೀರಾ? ಸ್ಪ್ರಿಂಕ್ಲರ್ ಅಪ್ಲೈ ಮಾಡಿಲ್ಲ ಸರ್ ನಾನು. ಹನಿ ನೀರಾವರಿಯಲ್ಲಿ ಎಲ್ಲಾ ಮಾವಿನ ಗಿಡ, ತೆಂಗಿನ ಗಿಡ, ಅಡಿಕೆ ಗಿಡಕ್ಕೆಲ್ಲ ನಾನು ಈ ಮೈಕ್ರೋ ಇದನ್ನೇ ಬಳಸಿದ್ದೀನಿ ಸರ್. ಅಂದ್ರೆ ಇದು ಏನ್ ಹೇಳ್ತೀರಾ, ಲ್ಯಾಟ್ರಲ್ ಬಳ್ಳಿ, ಲ್ಯಾಟ್ರಲ್. ಈಗ ನಿಮ್ಮ ಮುಂದಿನ ಒಂದು ಯೋಜನೆ ಏನಿದೆ? ಇನ್ನು ಅಕ್ಕಪಕ್ಕದ ಇರ್ತಕ್ಕಂತ ಜಮೀನನ್ನ ಗೇಣಿಗೆ ತಕೊಂಡು ಅಥವಾ ಗುತ್ತಿಗೆ ಆಧಾರದ ಮೇಲೆ ತಗೊಂಡು ಇನ್ನೂ ಜಾಸ್ತಿ ಮಾಡ್ಬೇಕಂತ ಅಂತ ಹೇಳಿ ಇದೆಯಾ, ಅಥವಾ ಇದ್ದಿದ್ರಲ್ಲೇ ನಮ್ಗೆ ಸಾಕಪ್ಪ ಅಂತೀರಾ? ಇಲ್ಲ ಸರ್, ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ, ನಾನು ಒಂದು 10 ವರ್ಷ ಎಸ್ಟೇಟ್ ಜೋನ್ ಅಲ್ಲಿ ಇದ್ದೆ, ಚಿಕ್ಕಮಗಳೂರು ಮೂಡಿಗೆರೆ ಅಲ್ಲೆಲ್ಲ. ಅಲ್ಲೆಲ್ಲ ಸ್ವಲ್ಪ ನಾನು ಈ ಮರಗಳ ಆದಾಯ ಮತ್ತೆ ಈ ಮೆಣಸು ಅದನ್ನೆಲ್ಲ ನೋಡಿದೆ ಅವನು. ಹಂಗಾಗಿ ನಾನು ಅಡಿಕೆ ಒಂದು ಅದನ್ನು ಪ್ರಯೋಗ ಮಾಡಿದಿರಾ, ಮೆಣಸು ಹಾಕೋದು, ಏಲಕ್ಕಿ, ಕಾಫಿ? ಕಾಫಿ ಪ್ರಾಯೋಗಿಕವಾಗಿ ಒಂದು 10 ಗಿಡ ಹಾಕಿದ್ದೀನಿ ಸರ್. ಈಗ ಮುಂದಿನ ಮಳೆಗಾಲದಲ್ಲಿ ಒಂದು 50-100 ಮೆಣಸಿನ ಬಳ್ಳಿಗಳನ್ನು ತಂದು ಪ್ಲಾಂಟಿಂಗ್ ಮಾಡಿ. ಇವಾಗ ಸದ್ಯ ಹಾಕಿದ್ರಿ ಕಾಫಿ? ಕಾಫಿ ಹಾಕಿದ್ದೀನಿ ಸರ್, ಇನ್ನು ಫಸಲಿಗೆ ಬರಲಿಲ್ಲ. ಇಲ್ಲ ಸರ್, 2 ವರ್ಷ ಗಿಡ ತುಂಬಾ ಚೆನ್ನಾಗಿ ಬರ್ತದೆ. ಎಲ್ಲಿಂದ ತಗೊಂಡು ಬಂದಿದ್ದೀರಿ? ಮೂಡಿಗೆರೆಯಲ್ಲಿ ಒಬ್ರು ಗ್ರೌಡ್ರು ನನಗೆ ಪರಿಚಯ, ಕಡೆಯಿಂದ ನಾನು ಗಿಡಗಳನ್ನ ತಂದಿದ್ದೀನಿ ಸರ್. ಮೆಣಸಂತೂ ಹಾಕ್ತೀನಿ ಸರ್, ಮೆಣಸು ಹಾಕಿ ಕಾಳುಮೆಣಸು ಒಳ್ಳೆ ಆದಾಯ ನೋಡ್ಬೇಕಂತ. ಏಲಕ್ಕಿ, ಏಲಕ್ಕಿ ಬಗ್ಗೆ ಸ್ವಲ್ಪ ಅಟ್ಮಾಸ್ಫಿಯರ್ ಅಲ್ಲಿ ಸೆಟ್ ಆಗುತ್ತೋ ಇಲ್ಲೋ ಅಂತ ನೋಡ್ಬೇಕು. ಯಾಕಂದ್ರೆ ತಂಪಾದ ವಾತಾವರಣ ಬೇಕು ಅದಕ್ಕೆ, ಮೂಡಿಗೆರೆ ವಾತಾವರಣ ಅದಕ್ಕೆ ಸೂಕ್ತ. ಹೌದು ಸರ್. ಇದ್ರ ಜೊತೆಗೆ ಈಗ ಹೂವು ಮತ್ತೆ ತರಕಾರಿ ಬೆಳೆಗಳು ಬೆಳಿತೀರಾ? ಗರ್ಕಿನ್ ಹಾಕಿದ್ದೆ ಸರ್ ಒಂದ್ಸಲ, ಗರ್ಕಿನ್ ಹಾಕಿದ್ದೆ, ಆದ್ರೆ ಚೆನ್ನಾಗಿ ಬಂತು. ವಿಶೇಷವಾಗಿ ಭಾರಿ ಔಷಧಿ ಸ್ಪ್ರೇ ಮಾಡ್ಬೇಕದಕ್ಕೆ. ನನಗೆ ಅವರು ಬೆಳಿಗ್ಗೆ ಫೀಲ್ಡ್ ಸೂಪರ್ವೈಸರ್ ಬಂದು ಇಂಥ ಔಷಧಿ ಹೊಡಿರಿ, ಇಂಥ ಔಷಧಿ ಹೊಡಿರಿ ಅಂತ ಹೇಳಿದಾಗ ನನಗೆ ಶಾಕ್ ಆಗ್ತಿತ್ತು. 100 ml ಟಾನಿಕ್ಗೆಲ್ಲ 800-900 ರೂಪಾಯಿದು ಚೀಟಿ ಬರ್ದು ಕೊಟ್ಟು ಹೋಗ್ತಿದ್ರು. ನಾನು ಒಂದ್ಸಲ ಬೆಳೆದೆ, ಬಂತು, ಒಂದ್ 25,000 ಲಾಭ ಬಂತು 3 ತಿಂಗಳಿಗೆ. ಆದ್ರೆ ಇಷ್ಟೊಂದು ವಿಷ ಭೂಮಿ ಹೊಡಿಬೇಕಲ್ಲ ಅಂತ ಹೇಳಿ ಮನೆಗಳಿಗೆಲ್ಲ ತರಕಾರಿ ಬೆಳ್ಕೊಳ್ತೀನಿ, ಬೇವಿನ ಎಣ್ಣೆ ಅದು ಇದು ಸಿಂಪರಣೆ ಮಾಡ್ಕೊಂಡು ಕೃಷಿ ಮಾಡ್ತೇನೆ. ಒಟ್ಟಾರೆ ಈಗ 1 ಎಕರೆಯಲ್ಲಿ ಎಷ್ಟು ಆದಾಯ ಬರುತ್ತೆ ಗಂಗಾಧರ್ ನಾಯ್ಕ ಅವರೇ? ನನಗೊಂದು 80-85,000 ರೂಪಾಯಿ ಪ್ರತಿ ವರ್ಷ ಆದಾಯ ಬರ್ತಾ ಇದೆ. ಖರ್ಚು? ಖರ್ಚು ನಾವು ಮನೆ ಕೆಲಸ ಮಾಡಿದ್ದಷ್ಟೇ ಸರ್. ನಾನು ವೃತ್ತಿಯಾಗಿ ಬೇರೆ ಬೇರೆ ನಾನು ಭಜನೆ ಕಲಾ ಸಂಘ ಅದು ಇದು ಮಾಡ್ಕೊಂಡಿದ್ದೀನಿ, ಪ್ರವೃತ್ತಿಯಾಗಿನೇ ನಾನು ಕೃಷಿನ ತುಂಬಾ ಎಂಜಾಯ್ ಮಾಡ್ಕೊಂಡು ತಗೊಂಡಿದ್ದೀನಿ. ಭಜನೆ ಅಂತ ಹೇಳಿದ್ರಿ, ಹಾಡ ಜೊತೆಗೇನೆ ಇದು ಕೂಡ. ಆಮೇಲೆ ನಿಮ್ಮೂರಲ್ಲಿ ಈಗ ಪಂಚನಹಳ್ಳಿ ಗ್ರಾಮದಲ್ಲಿ ಈ ಪೇಟೆಗೆ ಹೋಗ್ತಕ್ಕಂತ ಜನಸಂಖ್ಯೆ ಯಾವ ರೀತಿ ಇದಾವೆ? ಅಂದ್ರೆ ಯುವಕರು ಈಗ ಇಲ್ಲೇನು ನಮಗೆ ಕೆಲಸ ಇಲ್ಲ, ನಾವು ಹೋಗ್ಬೇಕು ದುಡಿಬೇಕು ಅಂತ ಹೋಗೋ ಸಂಖ್ಯೆ ಯಾವ ರೀತಿ ಇದಾವೆ? ಇದೆ ಸರ್, ಒಂದು 30% ಜನ ಈಗಲೂ ಕೂಡ ಬೆಂಗಳೂರುಗಳಲ್ಲಿ, ಬೆಂಗಳೂರು ಇಲ್ಲ ಬಾಂಬೆ ಇಲ್ಲ ಹೈದರಾಬಾದ್ ಪುಣೆ ವಿಶೇಷವಾಗಿ ಬೆಂಗಳೂರು ಇದ್ದಾರೆ ಸರ್. ಸ್ವಲ್ಪ ವಿದ್ಯಾವಂತರು ಹಳ್ಳಿಗಳಲ್ಲಿ. ಈ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇದು ನಿಮ್ಮೂರಲ್ಲಿ ಚೆನ್ನಾಗಿ ಅನುಷ್ಠಾನ ಆಗ್ತಾ ಇದೆಯಾ? ಅದರಿಂದ ಏನೇನು ನಿಮ್ಗೆ ಏನಾದ್ರು ನೀವು ಉಪಯೋಗ ತಗೊಂಡಿದ್ದೀರಾ? ಅಂದ್ರೆ ಬದುಗಳು ಹಾಕ್ಸೋದು, ಇದು ತೆಗೆಸೋದು? ನಾನು ಅಡಿಕೆ ಗಿಡ ಕೂಡ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹಾಕಿ ಬಿಲ್ ತಗೊಂಡಿದ್ದೀನಿ ಸರ್. ತೆಂಗಿನ ಸಸಿನೂ ಕೂಡ ನಾನು ಮಹಾತ್ಮ ಗಾಂಧಿ ನರೇಗಾ ಇದರಲ್ಲೇ ನಾನು ತಗೊಂಡಿದ್ದೀನಿ. ಆಮೇಲೆ ಎರೆಹುಳು ತೊಟ್ಟಿ ಕೂಡ ತಗೊಂಡಿದ್ದೆ. ಕೃಷಿ ಹೊಂಡಕ್ಕೂ ಕೂಡ ನಾನು ನರೇಗಾದಲ್ಲಿ ತುಂಬಾ ಒಳ್ಳೆ ಸೌಕರ್ಯಗಳನ್ನು ಪಡೆದಿದ್ದೀನಿ ಸರ್. ಈಗ ಕೊನೆಯದಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ನೀವು ನಮ್ಮ ಕೇಳುಗರಿಗೆ? ಅಂದ್ರೆ ಕಡಿಮೆ ಹಿಡುವಳಿ ಇದ್ರೂ ಕೂಡ ನಾವು ಎದೆಗುಂದದೆ ಮುನ್ನುಗ್ಗಬೇಕು, ಅದರಲ್ಲಿ ನಿರಂತರವಾಗಿ ಕೃಷಿ ಚಟುವಟಿಕೆಗಳನ್ನ ಮಾಡ್ಕೊಂಡು ಹೋಗಿದ್ರೆ ನಮ್ಗೆ ಯಾವುದೇ ಒಂದು ಸರ್ಕಾರಿ ನೌಕರಿಗಿಂತನು ಇದು ಒಳ್ಳೇದಂತ ಹೇಳ್ತೀರಾ? ಖಂಡಿತವಾಗ್ಲು ಸರ್. ರೈತಾಪಿ ಬಂಧುಗಳೇ, ಇವತ್ತು ನಾವು ಜೀವನ ಮಾಡ್ಲಿಕ್ಕೆ 10 ಎಕರೆ ಬೇಕು ಅಥವಾ 50,000 ಸಂಬಳ ಬೇಕು ಅನ್ನೋದಕ್ಕಿಂತ ನಮ್ಮಲ್ಲಿ ಇರ್ತಕ್ಕಂಥ ಜಮೀನನ್ನು ನಾವು ತುಂಬಾ ಪ್ರೀತಿಸಿ ಆ ಮಣ್ಣನ್ನ ನಮ್ಮ ತಾಯಿ ಋಣ ಅನ್ನೋ ತರ ಅದನ್ನ ಬಳಕೆ ಮಾಡಿಕೊಂಡು ಇರೋ ಜಮೀನಲ್ಲೇ ನಾವು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಯಾವ್ದಾದ್ರು ಒಂದು ಬೆಳೆಯಲ್ಲಿ ತೊಡಗಿಸ್ಕೊಂಡ್ರೆ ನಮ್ಮನ್ನ ಭೂಮಿ ತಾಯಿ ಯಾವತ್ತೂ ಕೈ ಬಿಡಲ್ಲ ಅಂತೇಳಿ ನಾನು ಇವತ್ತಾದ್ರೂ ನನ್ನ ಕೃಷಿಕ ಮಿತ್ರರಿಗೆ ನಾನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ನಿಮ್ಮನ್ನ ಸಂಪರ್ಕಿಸುವುದಾದ್ರೆ ದೂರವಾಣಿ ಸಂಖ್ಯೆ ಕೊಡಿ ನಿಮ್ದು. 7204-58-3963. ರೈತ ಬಾಂಧವರೇ, ಇವರನ್ನ ತಾವು ಸಂಪರ್ಕಿಸುವುದಾದಲ್ಲಿ ಇವರ ದೂರವಾಣಿ ಸಂಖ್ಯೆ ಹೀಗಿದೆ: 7204-58-3963. ಈ ನಂಬರಿಗೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಅಂತ ಹೇಳುತ್ತಾ, ಇದುವರೆಗೆ ತಾವು ನಮ್ಮ ಭದ್ರಾವತಿ FM ಆಕಾಶವಾಣಿ ಕೇಂದ್ರಕ್ಕೆ ಬಂದು ತಮ್ಮ ಕೃಷಿ ಅನುಭವಗಳು, ಅದರಲ್ಲಿ ವಿಶೇಷವಾಗಿ ಸಾವಯವ ಕೃಷಿ ಮತ್ತೆ ಶೂನ್ಯ ಬಂಡವಾಳ ಕೃಷಿಯ ಒಂದು ಅನುಭವಗಳನ್ನ ಕಡಿಮೆ ಹಿಡುವಳಿಯಲ್ಲಿಯೇ ತಾವು ಸಾಧಿಸಿದ್ದೀರಾ, ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ ಮಾಹಿತಿ ನೀಡಿದಕ್ಕೆ ಇನ್ನೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ. ಗಂಗಾಧರ್ ನಾಯಕ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮ್ಮನ್ನ ನಮ್ಮ ಒಂದು ಇದನ್ನ ಗುರುತಿಸಿ ಇಲ್ಲಿ ನಮ್ಮನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ವಿಶೇಷವಾಗಿ ಆಕಾಶವಾಣಿಗೆ. ನಾನು ಒಳ್ಳೆ ರೇಡಿಯೋ ಕೇಳುಗ ಸರ್, ಹಾಗಾಗಿ ನನಗೆ ಎಲ್ಲೋ ಒಂದ್ ಕಡೆ ನನಗೆ ಜ್ಞಾನ ಕೊಟ್ಟಂತ ಕೇಂದ್ರಕ್ಕೆ ಬಂದಿದ್ದೀನಿ ಅನ್ನಷ್ಟು ಖುಷಿ ಇದೆ. ನಮಸ್ಕಾರ ಸರ್. ತುಂಬಾ ಧನ್ಯವಾದ. ಇದುವರೆಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ನಿರ್ವಹಣೆ ಕುರಿತು ಪಂಚನಹಳ್ಳಿ ಗ್ರಾಮ, ಎಂಎಲ್ ತಾಂಡ್ಯ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆಯ ಸಣ್ಣ ಪ್ರಗತಿಶೀಲ ರೈತರಾದ ಶ್ರೀ ಗಂಗಾಧರ್ ನಾಯಕ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾ ಎಸ್ಎಂ ಸುಧಾಕರ್. ಇದೀಗ ಪರಿಸರ ಗೀತೆ. ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ, ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ, ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ, ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ, ವನದೇಗುಲಕ್ಕೆ ಹಸಿ ಜ್ಯೋತಿ ಬೆಳಗುವ, ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತಂಗಿ ಗಿಡವ ನರಸಿ, ವೃಕ್ಷದಿಂದ ನೆರಳು ಭಾಗ್ಯ, ವೃಕ್ಷದಿಂದ ಮೋಡ ಮಳೆಯು, ವೃಕ್ಷದಿಂದ ನೆರಳು ಭಾಗ್ಯ, ವೃಕ್ಷದಿಂದ ಮೋಡ ಮಳೆಯು, ವೃಕ್ಷ ಮುರಿದರಿಲ್ಲ ಜನಕ್ಕೆ ಸುಖದ ಬಾಳ್ವೆಯು, ವೃಕ್ಷ ಮುರಿದರಿಲ್ಲ ಜನಕ್ಕೆ ಸುಖದ ಬಾಳ್ವೆಯು, ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ. Thank you.